ನಿನ್ನ ಮನೆ ಮಂದಿಯೆಲ್ಲ ಸಹಾಯ ನಿನಗಿದೆ ಎಲ್ಲ ಜೀವಿಗಳ ಸಹಾಯ ಬೇಸಾಯ ಬೇಸಾಯ ಬೇಸಾಯ ಅನ್ನ ಬೇಡ ನೀ ಸಾಯ ಮನೆ ಮಂದಿ ಸಾಯ ಅನ್ನು ತೀರು ಬೇಸಾಯಕ್ಕೆ ನಾವೆಲ್ಲ ಸಹಾಯ ಬಳಸುತ್ತೀರು ಎಲ್ಲ ಜೀವಿಗಳ ಸಹಾಯ ಕೊಲ್ಲಬೇಡ ಹಲವು ಜೀವಿಗಳ ಜೀವ ಕೊಲ್ಲಬೇಡ ಹಲವು ಜೀವಿಗಳ ಜೀವ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ವಿಷಗಳ್ಯಾವು ಬೇಡ ಕಳೆ ಕಸ ಸುಡಬೇಡ ವಿಷಗಳ್ಯಾವು ಬೇಡ ಕಳೆ ಕಸ ಸುಡಬೇಡ ಮಣ್ಣು ಮೆತ್ತಗಿರಲಿ ಓ ಮಣ್ಣು ಮೆತ್ತಗಿರಲಿ ನಿನ್ನ ಕಣ್ಣು ಅತ್ತಗಿರಲಿ ನಿನ್ನ ಕಣ್ಣು ಅತ್ತಗಿರಲಿ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ನಶಿಸಿ ಅನುಭವಿಸಬೇಡಿ ಪರಾಜಯ ಅನುಸರಿಸಿ ಜೈವಿಕ ಕೃಷಿಯ ಅನುಭವಿಸಿ ಸದಾ ಖುಷಿಯ ಅನುಭವಿಸಿ ಸದಾ ಖುಷಿಯ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ದುರಭ್ಯಾಸಗಳು ಒಳಿತಲ್ಲ ದುಡಿಮೆಯು ಯಾರಿಗೂ ಕೆಡುಕಲ್ಲ ಮರಗಳಿಲ್ಲದ ಕೃಷಿಯು ಶಕ್ತವಲ್ಲ ವಿಭಿನ್ನ ಸಸ್ಯಗಳಿರಲಿ ಎಲ್ಲೆಲ್ಲ ವಿಭಿನ್ನ ಸಸ್ಯಗಳಿರಲಿ ಎಲ್ಲೆಲ್ಲ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ಗೊಬ್ಬರವು ನೆರಳಲ್ಲಿ ತಯಾರಾಗಲಿ, ಗಿಡ ಮರ ಬಳ್ಳಿ ಸಸ್ಯಗಳಿಂದ ಸತ್ವಗೊಳ್ಳಲಿ, ಜೀವಿಗಳ ಚಾಲನೆಗೆ ಸೆಗಣಿ ಆಸರೆಯಾಗಲಿ, ಮರೆಯದೆ ಸಾವಯವ ಗೊಬ್ಬರ ಬಳಕೆಯಾಗಲಿ, ಮರೆಯದೆ ಸಾವಯವ ಗೊಬ್ಬರ ಬಳಕೆಯಾಗಲಿ, ಬೇಸಾಯ ಬೇಸಾಯ ನೀನು ಸಹಾಯ, ನಿನ್ನ ಮನೆ ಮಂದಿ ಎಲ್ಲ ಸಹಾಯ ನಿನಗಿದೆ, ಎಲ್ಲ ಜೀವಿಗಳ ಸಹಾಯ ನಿನಗಿದೆ, ಎಲ್ಲ ಜೀವಿಗಳ ಸಹಾಯ, ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ ಬೇಸಾಯ. ರೈತ ಬಾಂಧವರೇ, ಜೇನಿನ ಲೋಕ ಬಹುದೊಡ್ಡದು. ಒಂದೊಂದು ಕುಟುಂಬದಲ್ಲಿ ಕೆಲವೇ ಕೆಲವು ನೊಣಗಳನ್ನು ನೀವು ನೋಡಲಿಕ್ಕೆ ಬಹಳ ಕಷ್ಟ ಅಲ್ವಾ? ಏನಿದ್ರೂ ಸಮೃದ್ಧಿಯಾದ ಕುಟುಂಬಗಳೇ ನಮ್ಮ ಕಣ್ಣಿಗೆ ಕಾಣೋದು. ನೊಣಗಳ ಸಂಖ್ಯೆ ಕಡಿಮೆ ಆಯ್ತಂದ್ರೆ ಆ ಕುಟುಂಬ ನಾಶವಾದಂತೆ. ಜೇನು ಯಾವಾಗಲೂ ಲವಲವಿಕೆಯಿಂದ ಕೆಲಸ ಮಾಡುವ ಕೀಟ. ಹಗಲು ಮತ್ತು ರಾತ್ರಿ ಅನ್ನದೇ ತನ್ನ ಮತ್ತು ತನ್ನ ಕುಟುಂಬದ ಶ್ರೇಯಸ್ಸಿಗೆ ಕಾಯಕ ಮಾಡ್ತಾ ಇರ್ತವೆ ಜೇನು ನೊಣಗಳು. ಜೇನು ನೊಣಗಳು ರೈತರಿಗೆ ಉಪಕಾರಿ. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಇವುಗಳ ಪಾತ್ರ ಬಹುದೊಡ್ಡದು. ಜೇನು ಕುಟುಂಬದಲ್ಲಿ ಸಂಘಟನಾತ್ಮಕವಾದ ರಚನೆಯನ್ನ ನೀವು ಕಾಣಬಹುದು. ಅವುಗಳೇ ರೂಪಿಸಿರುವ ಕಾನೂನು ಇತರೆ ಜೀವಿಗಳಿಗೂ ಮನುಷ್ಯರಿಗೂ ಮಾದರಿಯಾದೀತು. ಜೇನು ಶಿಸ್ತಿಗೆ ಹೆಸರಾದ ಜೀವಿ. ಈ ಕುರಿತಂತೆ ಈಗ ನಿಮಗೆ ಹಾಡನ್ನ ಪ್ರಸ್ತುತಪಡುತ್ತಿದರೆ ಬಿ ಎ ಗಣೇಶ್, ವೈಭವಿ ಮತ್ತು ದೇವೇಂದ್ರಪ್ಪ ಪತ್ತಾರ್. ತುಪ್ಪವನ್ನ ಎಲ್ಲ ಉಪಕಾರಿ, ಏನು ಉಪಕಾರಿ, ತುಪ್ಪದಲ್ಲಿದೆ ಶಕ್ತಿ ಬಾರಿ, ತುಪ್ಪದಲ್ಲಿದೆ ಶಕ್ತಿ ಬಾರಿ, ವಿಷವನ್ನು ಬಳಸದಿರಿ, ವಿಷವನ್ನು ಬಳಸದಿರಿ, ಇರಲಿ ವೃಕ್ಷ ಸಿರಿ, ಇರಲಿ ವೃಕ್ಷ ಸಿರಿ, ಜೇನಿನಲ್ಲಿ ಸಂಘಟನೆ ವಿಂಗಡಣೆ, ಮನುಕುಲಕ್ಕೆ ಅದುವೆ ಅನುಕರಣೆ, ಇದು ಸೋಜಿಗದ ಸಂಯೋಜನೆ, ಇದು ಸೋಜಿಗದ ಸಂಯೋಜನೆ, ಸಿಹಿಗೆ ಹೆಸರು ಹಾವಿನ ಬಗ್ಗೆ ಕೇಳುಗರೆ ಎಷ್ಟೊಂದು ತಪ್ಪು ಕಲ್ಪನೆಗಳಿದವೆ. ಹಾವು ಇಷ್ಟಪಟ್ಟು ಹಾಲನ್ನ ಕುಡಿಯೋದೇ ಇಲ್ಲ. ಹಾಗೇನಾದರೂ ಹಾವುಗಳು ಹಾಲನ್ನ ಇಷ್ಟಪಡ್ತಾ ಇದ್ದಿದ್ರೆ ಅಡಿಗೆ ಮನೆಗಳಲ್ಲೇ ಹಾವುಗಳು ಬಂದು ಸೇರ್ಕೊಂಡ್ಬಿಡ್ತಿದ್ವು. ಹಾಗೆ ಹಾವುಗಳಿಗೆ ದ್ವೇಷ ಅಸೂಹೆ ಅನ್ನೋದಿಲ್ಲ. ಸ್ಮರಣ ಶಕ್ತಿ ತುಂಬಾ ತುಂಬಾ ಕಡಿಮೆ. ಆದರೆ ಹಾವುಗಳು ತಮ್ಮ ಜೀವದ ರಕ್ಷಣೆಗಾಗಿ ಅಥವಾ ತಪ್ಪಿಸಿಕೊಳ್ಳಕ್ಕಾಗಿ ಪ್ರಯತ್ನ ಪಡ್ತವೆ. ಅನಿವಾರ್ಯವಾದಾಗ ಬಾಯಿ ಹಾಕಿ ಕಚ್ಚೋದಿದೆ ಅಷ್ಟೇ. ಏಕಾಏಕಿ ಮನುಷ್ಯರ ಮೇಲೆ ಅಥವಾ ಪ್ರಾಣಿಗಳ ಮೇಲೆ ಎರಗಿ ಕಚ್ಚಿರುವ ಸಂದರ್ಭಗಳು ತುಂಬಾ ತುಂಬಾ ಕಡಿಮೆ. ಹಾವುಗಳು ನಿಸರ್ಗದಲ್ಲಿದ್ರೆ ಕೀಟಗಳ ಹತೋಟಿ ಆಗ್ತದೆ. ಇನ್ನು ಬೇರೆ ಬೇರೆ ರೀತಿಯ ಪ್ರಯೋಜನಗಳನ್ನ ಕಾಣಬಹುದು. ಹಾವುಗಳ ಬಗ್ಗೆ ಈಗ ಒಂದು ಸೊಗಸಾದ ಹಾಡನ್ನ ಪ್ರಸ್ತುತಪಡಿಸಲಾಗ್ತಾ ಇದೆ ಕುಮಾರಿ ವೈಭವಿ ಅವರಿಂದ. ಹಾವು ಬಂತು ಹಾವು, ಹೆದರಬೇಡಿ ನೀವು, ಹಿಡಿಯಬೇಡಿ ಕಾವು, ಹೊಡಿಬೇಡಿ ತಾವು. ಈಗ ಧೂಮಪಾನ ಕುರಿತಂತೆ ಜಾಗೃತಿ ಮೂಡಿಸುವ ಹಾಡನ್ನ ಪ್ರಸಾರ ಮಾಡುತ್ತಿದ್ದೀವಿ. ಧ್ವನಿಗೂಡಿಸಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಚಲ್ಲಾಟ ಬಿಡಿ ನಿಮ್ಮ ಹಠ ದೂರ ಬಿಡಿ ಸಂಕಟ ಬೇಡಣ್ಣ ಧುಮದ ಚಟ ಬದುಕಿನೊಂದಿಗೆ ಚಲ್ಲಾಟ ಬೇಡಣ್ಣ ಧುಮದ ಚಟ ಬದುಕಿನೊಂದಿಗೆ ಚಲ್ಲಾಟ ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಶ್ರಾವಣ ಭಾದ್ರಪದ ಮಾಸ ವರ್ಷ ಋತು, ಜುಲೈ ಸೆಪ್ಟೆಂಬರ್ ಮಧ್ಯೆ ಮಳೆಗಾಲ, ಎಲ್ಲೆಡೆ ಹೊಸ ನೀರು, ನೀರನ್ನು ತಪ್ಪದೆ ಕುದಿಸಿ ಆರಿಸಿ ಕುಡಿಯಬೇಕು. ಹಳೆಯ ಅಕ್ಕಿ, ಗೋಧಿ, ಹುರುಳಿ, ಜೇನುತುಪ್ಪ, ಶುಂಠಿ, ತುಪ್ಪ, ಎಣ್ಣೆಯಿಂದ ಮಾಡಿದ ಉಪ್ಪು ಹುಳಿ ಮಿಶ್ರಿತ ಪದಾರ್ಥಗಳು ಉತ್ತಮ. ಉತ್ತಮ ಆಹಾರ ಪದ್ಧತಿ ವರ್ಷ ಋತುವಿನಲ್ಲಿ ಆರೋಗ್ಯ ವೃದ್ಧಿ. ಆಯುಷ್ ಉವಾಚ, ಆಯುಷ್ ಪದ್ಧತಿ ನಿಮ್ಮ ಆರೋಗ್ಯ ಸಂಗಾತಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟೀಯ ಮಾರುಕಟ್ಟೆಯಲ್ಲಿ ಇರುವ ಕಾಫಿ ಧಾರಣೆ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 15,700 ರೂಪಾಯಿಯಿಂದ 16,100 ರೂಪಾಯಿ, ಅರೇಬಿಕಾ ಚೆರಿ 9,000 ರೂಪಾಯಿಯಿಂದ 9,200 ರೂಪಾಯಿಗಳು, ರೋಬಸ್ಟ ಪಾರ್ಚ್ಮೆಂಟ್ 9,700 ರೂಪಾಯಿಯಿಂದ 9,900 ರೂಪಾಯಿ, ರೋಬಸ್ಟ ಚೆರಿ 4,650 ರಿಂದ 4,900 ರೂಪಾಯಿ, ಅಡಿಕೆ ದರ 1 ಕ್ವಿಂಟಲ್ಗೆ 38,000 ರೂಪಾಯಿಯಿಂದ 48,500 ರೂಪಾಯಿ, ಕಾಳುಮೆಣಸು 1 ಕೆಜಿಗೆ 470 ರೂಪಾಯಿಯಿಂದ 475 ರೂಪಾಯಿ, ಏಲಕ್ಕಿ 1 ಕೆಜಿಗೆ 500 ರೂಪಾಯಿಯಿಂದ 650 ರೂಪಾಯಿ, ಹಸಿ ಶುಂಠಿ 1 ಕ್ವಿಂಟಲ್ಗೆ 2,800 ರೂಪಾಯಿಯಿಂದ 2,900 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ಇಂದಿನ ಕಿಸಾನ್ ಮಣಿ ಕಾರ್ಯಕ್ರಮ ಮುಗಿಯಿತು. ನಾಳಿನ 5:30 ಸಂಜೆ ಕೃಷಿ ರಂಗದಲ್ಲಿ ತೋಟಗಾರಿಕೆ ನೋಟು ಗಳಿಕೆ ಮಾಲಿಕೆಯಲ್ಲಿ ತರಕಾರಿಗಳ ಬೇಸಾಯದಲ್ಲಿ ಅನುಸರಿಸಬೇಕಾದ ತಾಂತ್ರಿಕತೆಗಳು ಈ ಕುರಿತು ಡಾ ಬಿ ಪ್ರಭಾಕರ್ ಅವರಿಂದ ಸಲಹೆ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕಾ ಇಲಾಖೆ ಕೊಡಗು ಜಿಲ್ಲೆ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆ ಇವೆ. ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಜುಂಪೆ, ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಡಿಕೇರಿ. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕನ್ನಡ ರಾಜ್ಯೋತ್ಸವನ ವಿಶಿಷ್ಟ ಮತ್ತೆ ಅರ್ಥಪೂರ್ಣ ಆಗಿ ಆಚರಿಸಿಕೆ ಜಿಲ್ಲಾಡಳಿತ ನಿರ್ಧರಿಸಿದ್ದು, ಎಲ್ಲ ಹಂತದ ಅಧಿಕಾರಿಗ ಅಗತ್ಯ ಸಿದ್ಧತೆ ಮಾಡ್ಕೊಳ್ಳುವಂಗೆ ಜಿಲ್ಲಾಧಿಕಾರಿಯು ಸೂಚಿಸಿದ್ದು. ಮಡಿಕೇರಿ ಕೋಟೆ ಆವರಣದಿಂದ ಜನರಲ್ ತಿಮ್ಮಯ್ಯ ಜಿಲ್ಲಾ ಕ್ರೀಡಾಂಗಣದವರೆಗೆ ಮೆರವಣಿಗೆ ಏರ್ಪಡಿಸಿದ್ದು, ಮೆರವಣಿಗೆ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ, ಕೃಷಿ, ತೋಟಗಾರಿಕೆ, ಪಶುಪಾಲನೆ, ಮೀನುಗಾರಿಕೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಮತ್ತು ನಗರಸಭೆ ಕಡೆಯಿಂದ ಸ್ತಬ್ಧ ಚಿತ್ರದ ಮಾಹಿತಿ ಶಿಕ್ಷಣದ ಚಟುವಟಿಕೆಯಡಿ ನಿರ್ಮಿಸುವಂಗೆ ಜಿಲ್ಲಾಧಿಕಾರಿಯು ಸೂಚನೆ ನೀಡಿದರು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಜಿಲ್ಲೆನ ಎಲ್ಲ ಕಡೆ 28/11 ಕೋಟಿಕಂಠ ಗಾಯನ ಕಾರ್ಯಕ್ರಮ ನಡೆದಿದೆ. ಕೊಡಗು ವಿಭಾಗದ ಅಂಚೆ ಅಧೀಕ್ಷಕರ ಕಚೇರಿ ಕಡೆಯಿಂದ 28/11 3:30 ಕೊಡಗು ವಿಭಾಗದ ಅಂಚೆ ಕಚೇರಿನ ಮೇಲ್ವಿಚಾರಣಾ ಕಚೇರಿಯಲ್ಲಿ ಅಂಚೆ ದೂರುಗಳ ಬಗ್ಗೆ ಅಂಚೆ ಅದಾಲತ್ ನಡೆದಿದೆ. ಕೊಡಗು ವಿಭಾಗದ ಅಂಚೆ ಕಚೇರಿಗಳಿಗೆ ಸಂಬಂಧಿಸಿದ ಎಲ್ಲ ವಿಷಯಗಳ ಬಗ್ಗೆ ತಮ್ಮ ಕುಂದುಕೊರತೆಗಳನ್ನು 26/26 ಅಂಚೆ ಕಚೇರಿಗಳ ಅಂಚೆ ಅಧೀಕ್ಷಕರು ಕೊಡಗು ವಿಭಾಗ ಮಡಿಕೇರಿ ಇಲ್ಲಿಗೆ ಸಲ್ಲಿಸುವಂಗೆ ಅಂಚೆ ಅಧೀಕ್ಷಕರು ತಿಳಿಸಲು. ಮಡಿಕೇರಿಯಲ್ಲಿರುವ ಇಸಿಎಚ್ಎಸ್ ಪಾಲಿಕ್ಲಿನಿಕ್ಲಿ 24/24 ದೀಪಾವಳಿ ಹಬ್ಬದ ಪ್ರಯುಕ್ತ ಮುಚ್ಚಿದ್ದದೆ. ಎಲ್ಲ ಮಾಜಿ ಸೈನಿಕರು, ತಮ್ಮ ಅವಲಂಬಿತರು ಫಾರಂ 26 AS ದಾಖಲೆಗಳನ್ನು ಇದೇ ತಿಂಗಳ 31/31 ಅಪ್ಲೋಡ್ ಮಾಡೋಕು ತಿಳಿ ಇಸಿಎಚ್ಎಸ್ನ ಪ್ರಕಟಣೆ ತಿಳಿಸಲು. 2022-23 ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪೂರ್ವ ಶಿಕ್ಷಣದಲ್ಲಿ ನೋಂದಣಿಯಾದ ಕರ್ನಾಟಕ ರಾಜ್ಯದ ರೈತ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ನೀಡಿಕೆ ಮುಖ್ಯಮಂತ್ರಿಗಳ ರೈತ ವಿದ್ಯಾನಿಧಿ ಕಾರ್ಯಕ್ರಮದಡಿ ವಿದ್ಯಾರ್ಥಿ ವೇತನಕ್ಕೆ ಎಸ್ಎಸ್ ಪೋರ್ಟಲ್ಲಿ ನೋಂದಣಿ ಮಾಡಕು ತಿಳಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಪ್ರಕಟಣೆ ತಿಳಿಸಿತು. ಭಾರತೀಯ ಭೂಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಬಾರಿಕೆ ಲಿಶ್ಮಿತಾವು ಮೇಜರ್ ಹುದ್ದೆಗೆ ಭರ್ತಿ ಹೊಂದಿದ್ದು ಈಗ ನಾಗಾಲ್ಯಾಂಡ್ನ ದಿಮಾಪುರಲ್ಲಿ ಕರ್ತವ್ಯ ನಿರ್ವಹಿಸುತ್ತಾಳು. ಇವು ಭಾಗಮಂಡಲ ತಾವೂರು ಗ್ರಾಮದ ಬಾರಿಕೆ ಅಯ್ಯಪ್ಪ ಮತ್ತು ರತ್ನಶೀಲ ಅವರ ಮಗಳು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಆಯುಷ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಬೇರೆ ಬೇರೆ ಸಂಘ ಸಂಸ್ಥೆಗಳ ಕೂಡುಕೂಟಲಿ 7ನೇ ಅಂತಾರಾಷ್ಟೀಯ ಆಯುರ್ವೇದ ದಿನಾಚರಣೆಯಲ್ಲಿ ಪ್ರತಿದಿನ ಮನೆ ಮನೆಯಲ್ಲೂ ಆಯುರ್ವೇದ ತೆಡುವ ಘೋಷವಾಕ್ಯದಡಿ ನಾಳೆ ಮಡಿಕೇರಿನ ಕೆಳಗಿನಗೌಡ ಸಮಾಜದಲ್ಲಿ ನಡೆದಿದೆ. ಕೊಡಗು ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶ್ ಅವರು ಸೇರಿದಂತೆ ಇನ್ನಿತರ ಗಣ್ಯ ವ್ಯಕ್ತಿಗ ಹಾಜರಿದ್ದವೆ. ಮಡಿಕೇರಿ ನಾಪಕುಲು ಭಾಗಮಂಡಲ ಮತ್ತು ಸಂಪಾಜೆ ಹೋಬಳಿನ ನಾಡ ಕಚೇರಿಯಲ್ಲಿ ಅಟಲ್ಜಿ ಜನಸ್ನೇಹಿ ಕೇಂದ್ರಗಳಲ್ಲಿನ ಆಧಾರ್ ಕೇಂದ್ರಗ ಪ್ರತಿ ಭಾನುವಾರದಂದು ಕೆಲಸ ನಿರ್ವಹಿಸ್ತಾ ಇದ್ದು ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳುವಂಗೆ ತಹಶೀಲ್ದಾರದ ಪಿಎಸ್ ಮಹೇಶ್ ಅವರು ತಿಳಿಸಲು. ಸರ್ಕಾರದ ಆದೇಶನಂಗೆ ತಾಲೂಕು ವ್ಯಾಪ್ತಿಯಲ್ಲಿರುವ ಹೋಬಳಿದಾರು ಪೌತಿ ಖಾತೆ ಬದಲಾವಣೆ ಪಟ್ಟೆದಾರಿಕೆ ಆರ್ಟಿಸಿ ತಿದ್ದುಪಡಿ ಕಂದಾಯ ನಿಗದಿ ಹಂಗೆ ಬೆಳೆ ಇಂಡೀಕರಣ ಸಂದರ್ಭ ಆಂದೋಲನ 29/29 ಭಾಗಮಂಡಲ ಹೋಬಳಿನ ಚೇರಂಬಣೆ ವೃತ್ತದ ಕೊಡಗದಾಳು ಗ್ರಾಮಲ್ಲಿ, 7/7 ಎಮ್ಎಂಆಡು ಗ್ರಾಮಲ್ಲಿ ಹಂಗೆ 14/14 ಸಂಪಾಜೆ ಹೋಬಳಿನ ಬಿಳಿಗಿರಿ ಗ್ರಾಮಲ್ಲಿ, 17/17 ಮಕ್ಕಂದೂರು ಗ್ರಾಮಲ್ಲಿ ನಡೆದಿದೆ. ಅಲ್ಲಿನ ಸಾರ್ವಜನಿಕರು ಇದರ ಪ್ರಯೋಜನ ಪಡ್ಕೊಳ್ಳಕು. ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್, ಚಿತ್ತ ಚಾರಿಟೇಬಲ್ ಟ್ರಸ್ಟ್ ಹಂಗೆ ಭಾಗಮಂಡಲ ಜನತಾ ಕ್ಲಿನಿಕ್ನ ಕೂಡುಕೂಟಲಿ ನಾಳೆ ಪುಕ್ಕಟ್ಟೆ ಮಾನಸಿಕ ಆರೋಗ್ಯ ತಪಾಸಣಾ ಶಿಬಿರ ನಡೆದಿದೆ. ಭಾಗಮಂಡಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಹೊತ್ತರೆ 10 ಮಧ್ಯಾಹ್ನ 1 ಮಾನಸಿಕ ತೊಂದರೆ, ಬುದ್ದಿಮಾಂದ್ಯತೆ, ಮೂರ್ಛೆರೋಗ, ನಿದ್ರಾಹೀನತೆ, ಮೈಕೈ ಬ್ಯಾನೆ ಸೇರಿದಂಗೆ ಇನ್ನಿತರ ಮಾನಸಿಕ ಸಮಸ್ಯೆಗಳ ಬಗ್ಗೆ ನುರಿತ ವೈದ್ಯರಿಂದ ತಪಾಸಣೆ ನಡೆದಿದೆ. ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ನಿರ್ದೇಶನಾಲಯ ಕಡೆಯಿಂದ 2ನೇ ದರ್ಜೆ ಸಹಾಯಕ ಸಿ ವೃಂದದ 13 ಹುದ್ದೆಗಳಿಗೆ ಅರ್ಹ ಮಾಜಿ ಸೈನಿಕರಿಂದ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 7 ಆಖ್ಯರಿ ದಿನ ತಿಳಿ ಸೈನಿಕ ಕಲ್ಯಾಣ ಮತ್ತು ಪುನರ್ವಸತಿ ಇಲಾಖೆನ ಜಂಟಿ ನಿರ್ದೇಶಕರು ತಿಳಿಸಲು. ಕೊಡಗು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬನ್ವರ್ ಸಿಂಗ್ ಮೀನಾ ಅವರನ್ನು ಸರ್ಕಾರ ವರ್ಗಾವಣೆ ಮಾಡಿದ್ದು, ಅವರನ್ನು ಕೆಪಿಎಸ್ಸಿ ಪರೀಕ್ಷಾ ಮಂಡಳಿನ ಕಂಟ್ರೋಲರ್ ಆಗಿ ನಿಯೋಜನೆ ಮಾಡಲಾಗಿದ್ದು ಅವರ ಜಾಗಕ್ಕೆ ಡಾ ಎಸ್ ಆಕಾಶ್ ಅವರನ್ನು ನಿಯೋಜನೆ ಮಾಡಲು. ಕೊಡಗು ಜಿಲ್ಲೆಯಲ್ಲಿರುವ ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಆಶ್ರಮ ಶಾಲೆಗಳ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಕಲಿಕೆಗಾಗಿ ಗೌರವಧನದ ಆಧಾರದ ಮೇಲೆ 9 ಅತಿಥಿ ಶಿಕ್ಷಕರನ್ನು ನೇಮಿಸಿಕೆ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 15 ಆಖೆರಿ ದಿನ. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ರೀ ಬನ್ನಿ ಇಲ್ಲಿ, ಪೀಟರ್ ಇಂಗ್ಲೆಂಡ್ ನ ಆಫರ್ ಬಗ್ಗೆ ಕೇಳಿದ್ರ? ಅಯ್ಯೋ, ಪೀಟರ್ ಇಂಗ್ಲೆಂಡ್ ಶೋರೂಮ್ ಬಗ್ಗೆ ಕೇಳೋದೇನಿದೆ ಹೇಳು. ಒಳ್ಳೆ ಕ್ವಾಲಿಟಿ ಮತ್ತೆ ಅತ್ಯುತ್ತಮ ಡಿಸೈನ್ಸ್ ನ ಬ್ಲೇಜರ್ ಸೂಟ್ಸ್ ಗೆ ಹೆಸರುವಾಸಿ ಅಲ್ವಾ? ಹಾ ಹೌದು, ಈಗ ದಸರಾ ಮತ್ತೆ ಕಾವೇರಿ ಸಂಕ್ರಮಣ ಪ್ರಯುಕ್ತ ಪೀಟರ್ ಇಂಗ್ಲೆಂಡ್ ನಲ್ಲಿ 4,999 ರೂಪಾಯಿ ಶಾಪಿಂಗ್ ಗೆ 1,000 ರೂಪಾಯಿ ಫ್ರೀ ಶಾಪಿಂಗ್, 8,000 ರೂಪಾಯಿ ಶಾಪಿಂಗ್ ಗೆ 2,000 ರೂಪಾಯಿ ಫ್ರೀ ಶಾಪಿಂಗ್ ಇದೀರಿ. ಪೀಟರ್ ಇಂಗ್ಲೆಂಡ್ ಶೋರೂಮ್, ವಿರಾಜಪೇಟೆ. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಪ್ರಸಿದ್ಧ ಬ್ರಾಂಡೆಡ್ ಕಂಪನಿಯಾದ ರೇಮಂಡ್ಸ್ ನ ಬ್ಲಾಂಕೆಟ್, ಬೆಡ್ ಶೀಟ್ಸ್, ಟವಲ್, ಕಾರ್ಪೆಟ್, ಪಿಲ್ಲೋಸ್ ಲಭ್ಯ. ಬ್ರಾಂಡೆಡ್ ಕಂಪನಿಗಳ ಕೈ ಗಡಿಯಾರಗಳು ಡಿಸ್ಕೌಂಟ್ ರೇಟ್ ನಲ್ಲಿ. ಊತ ಸೈಂಟ್ ಆಪಾಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ಅಕ್ಟೋಬರ್ 15 ಮರಣಪಟ್ಟ ಸೂರ್ಲಬ್ಬಿ ಮಂಕ್ಯ ಗ್ರಾಮತ್ರ ಚಾಮೇರ ರಾಜಾ ಪಳಂಗಪ್ಪ ಐಂಡ ಮಾದ ಕಾರ್ಯ 23. ನಾಳೆ ನಾರಾಚೆ ಮಂಕ್ಯ ಗ್ರಾಮತ್ತುಳ್ಳ ಐಂಡ ಸ್ವಂತ ಮನೆಯಲ್ಲಿ ನಡಪ. ಒಕ್ಕಕಾರ ಊರ್ಕಾರ ಬೆಂದು ಚಂಗಾದಿಯಲ್ಲ ಇದನ್ನೇ ಆಹ್ವಾನ ಅರ್ಜಿತು ಬರೋನುಂದು ಐಂಡ ಪೊಣ್ಣು ಮಕ್ಕ ಪಿಂಜ ಚಾಮೇರ ಒಕ್ಕಕಾರ ಕಟ್ಟಂಡಿತ್. ಅರಪಟ್ಟು ಗ್ರಾಮ ಕಡದಿನ ಪಾಲಚಂದ ಒಕ್ಕಕಾರಡ ಗುರುಕಾರಣ ಮೀದಿ ವೆಪಕಾರ ಬಾರು ಪಿಂಜ ಒಕ್ಕ ಮಸಬೆ. ನಾಳೆ ನಾರಾಚೆ ಪೋಲು ಒಕ್ಕ ಐನ್ ಮನೆಯಲ್ಲಿ ನಡಪ. ಒಕ್ಕಕಾರ ತಾಮನೆ ಮಕ್ಕ ಸಂಸಾರೋಡ ಬಂದಿದ್ದು ಗುರುಕಾರಣ ಆಶೀರ್ವಾದ ಪಡೆದವನುಂದು ಪಾಲಚಂದ ಒಕ್ಕ ಪಟ್ಟೆದಾರ ಪಿಂಜ ಒಕ್ಕ ಅಧ್ಯಕ್ಷ ಕಟ್ಟಂಡಿತ್. ಇಗ್ಗುತಪ್ಪ ದೇವ ಪಾಡಿ ಪರದಂಡ ಮಣ್ಣು ಮನೆಸ್ಥಾನ ಪತ್ತನ ಜ್ಞಾನ ಕಾಯ್ತು ಕಾಲೋದಿ ನಟ್ತು ಅಂತ ಪತ್ತಾಲೋದಿ ನಮ್ಮನ ತೊಲಿಯಾರು ಪತ್ತಾಂಗ್ ಅಣ್ಣು ಚೆಂಗಿ. ಇದೇ ತಾರೀಕು ಇರೋ ತೇಳಂಗ್ ಬೇಳಾಚೆ ಪರದಂಡ ಒಕ್ಕಕಾರ ಪಾಡಿ ಶ್ರೀ ಇಗ್ಗುತಪ್ಪ ದೇವಸ್ಥಾನದಲ್ಲಿ ನಡ್ತುವ. ಈ ನಮ್ಮಕ್ಕೆ ಭಕ್ತ ಮಹಾಜನೆಲ್ಲ ಬಂತು ತೀರ್ಥ ಪ್ರಸಾದ ಅಡ್ತಂಡ ದೇವರ ಆಶೀರ್ವಾದ ಪಡೆದವನುಂದು ದೇವತಕ್ಕಂಗಳನ್ನ ಪರದಂಡ ಒಕ್ಕಕಾರ ಕಟ್ಟಂಡಿತು. ಅಭಿಲಾಷಿ ಸ್ಟೋರ್ ನಲ್ಲಿ ದೀಪಾವಳಿ ಮೆಗಾ ಸೇಲ್. ಸ್ಯಾಮ್ಸಂಗ್ ಕಂಪನಿಯ ಪ್ರಾಡಕ್ಟ್ ಗಳನ್ನು ಖರೀದಿಸುವಾಗ ಅಪ್ ಟು 20% ಕ್ಯಾಶ್ ಬ್ಯಾಕ್. 9 kg ಮೇಲೆ ಇರುವ ಫ್ರಂಟ್ ಡೋರ್ ವಾಷಿಂಗ್ ಮಿಷಿನ್ ಖರೀದಿಸುವಾಗ ಮೈಕ್ರೋ ಓವನ್ ಫ್ರೀ. ಬಜಾಜ್ ಫೈನಾನ್ಸ್ ಮುಖಾಂತರ ಈಸಿ ಇಎಂಐ ಸೌಲಭ್ಯ. ಎಕ್ಸ್ಚೇಂಜ್ ಆಫರ್ ಗಳು ನಿಮಗಾಗಿ. ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಹಬ್ಬಗಳ ಸಂಭ್ರಮಕ್ಕೆ ಮೈಸೂರಿನ ತನಿಷ್ಕ್ ಅರ್ಪಿಸುತ್ತಿದೆ ಅಲೇಖ್ಯ ಆಭರಣಗಳ ವಿಶೇಷ ಸಂಗ್ರಹ ಹಾಗೂ ಅದ್ಭುತ ಆಫರ್ಗಳು. ನಿಮಗಿಷ್ಟವಾದ ಚಿನ್ನಾಭರಣ ಖರೀದಿಸುವಾಗ ಮೇಕಿಂಗ್ ಚಾರ್ಜ್ ನಲ್ಲಿ ಅಪ್ ಟು 20% ಆಫ್. ಡೈಮಂಡ್ ಆಭರಣಗಳ ಮೌಲ್ಯದ ಮೇಲೆ ಅಪ್ ಟು 20% ಆಫ್. ಕಂಡೀಷನ್ ಸಪ್ಲೈ. ತನಿಷ್ಕ್, ನಿಯರ್ ಸಬ್ ಅರ್ಬನ್ ಬಸ್ ಸ್ಟ್ಯಾಂಡ್, ಮೈಸೂರು. ವಾವ್, ಮದುವೆ ಸಮಾರಂಭಕ್ಕೆ ಸೂಪರ್ ಪ್ಲೇಸ್ ಇದು. ಕಾಫಿ ಕ್ಯಾಸಲ್ ಕೂರ್ಗ್ ಎಸ್ಟೇಟ್ ಸ್ಟೇ ಮುರ್ನಾಡ್. ಕಾಫಿ ತೋಟಗಳ ನಡುವೆ ಇರುವ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪೀಸ್, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ, ಶುಚಿ ರುಚಿಯಾದ ಕೊಡಗಿನ ಸಾಂಪ್ರದಾಯಿಕ ಹಾಗೂ ಎಲ್ಲಾ ವಿಧದ ಫುಡ್ಗಳು. ನಿಮ್ಮ ರಜಾದಿನಗಳು ಉಲ್ಲಾಸಮಯವಾಗಿರಲು ಸಭೆ ಸಮಾರಂಭ ನಡೆಸಲು ಭೇಟಿ ಕೊಡಿ. ಕಾಫಿ ಕ್ಯಾಸಲ್ ಕೂರ್ಗ್, ಬಲಮುರಿ ರೋಡ್, ಮುರ್ನಾಡ್. ಕಾಂಟ್ಯಾಕ್ಟ್ 9900411411. ಶುಶ್ರುತಿ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್, ಪೀನ್ಯಾ, ಬೆಂಗಳೂರು. ಇಲ್ಲಿ ಎಂಬಿಎ ಕೋರ್ಸ್ಗೆ ಪ್ರವೇಶಾತಿ ಆರಂಭಗೊಂಡಿದೆ. ಸಂಪರ್ಕಿಸಿ ಡಾಕ್ಟರ್ ಮಂದಣ್ಣ ಮುಕ್ಕಾಟಿರ. ಕಾಲ್ 9741864856. ಮಡಿಕೇರಿ ಕರ್ಣಂಗೇರಿ ಶ್ರೀ ರಾಜರಾಜೇಶ್ವರಿ ದೇವಾಲಯದಲ್ಲಿ ಇದೇ 25 ಮಂಗಳವಾರ ದೀಪಾವಳಿ ಅಮಾವಾಸ್ಯೆಯ ರಾತ್ರಿ ದೀಪೋತ್ಸವ ನಡೆಯಲಿದೆ. ಸಂಜೆ 7 ಕಲಶ ಪೂಜೆ, ರಾತ್ರಿ 8 ಅನ್ನದಾನ, 9 ತಾಯಿ ದರ್ಶನ, 9:30 ದೀಪೋತ್ಸವ ಪೂಜಾ ಕಾರ್ಯ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ದೇವಾಲಯದ ಧರ್ಮದರ್ಶಿಗಳಾದ ಶ್ರೀ ಗೋವಿಂದ ಸ್ವಾಮಿ ಕೇಳಿಕೊಂಡಿದ್ದಾರೆ. ಪೃಥ್ವಿ ಮಹಾಪರ್ವ, ಜೋಡಿ ಹಬ್ಬ, ಜೋಡಿ ಕೊಡುಗೆಗಳು. ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಪಾರಸ್ ಪೃಥ್ವಿ ಜ್ಯುವೆಲ್ಸ್ ನಲ್ಲಿ ಪ್ರತಿ 10 ಚಿನ್ನಾಭರಣಗಳ ಮೇಲೆ 2,222 ರೂಪಾಯಿಗಳ ರಿಯಾಯಿತಿ. ವಜ್ರದ ಮೌಲ್ಯದ ಮೇಲೆ %22.22 ನೇರ ರಿಯಾಯಿತಿ. ಬೆಳ್ಳಿ ಪ್ರತಿ ಕೆಜಿ ಮೇಲೆ 4,444 ರೂಪಾಯಿಗಳ ರಿಯಾಯಿತಿ. ಪ್ರತಿ ಖರೀದಿಯಲ್ಲೂ ಗೆಲ್ಲಿರಿ ಆಕರ್ಷಕ ಬಹುಮಾನಗಳನ್ನು. ಪಾರಸ್ ಪೃಥ್ವಿ ಜ್ಯುವೆಲ್ಸ್, ಬಿಎಂ ರೋಡ್, ಕುಶಾಲನಗರ. ನಿಧನ ಸುದ್ದಿ. ಬಡವಂಡ್ರ ಪೌತಿ ಪೂವಯ್ಯ ಅಂಡ ದಂಡನೆ ಮೋವ ಕುಮಾರವ್ಯಾಸ ಇಂದು ಮರಣಪಟ್ಟಿತು. 61 ಬೈತರ ಬಡವಂಡ್ರ ಕುಮಾರವ್ಯಾಸ ಅಂಗಡ ಆಖಿರಿ ಕಾರ್ಯ ನಾಳೆ ಮಧ್ಯಾಹ್ನ 1 ಸ್ವಗ್ರಾಮ ಮರುಗೋಡು ಹೊಸಕೇರಿ ಗ್ರಾಮದಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ, ಸುದ್ದಿ ಸಮಾಚಾರ. ಪ್ರಾಯೋಜಕರು ಭಾರತ್ ಎಲೆಕ್ಟ್ರಾನಿಕ್ಸ್. ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಆಫರ್. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಎಸಿ, ಗೀಜರ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಬ್ರಾಂಡೆಡ್ ಐಟಮ್ಸ್, ಲೋಯೆಸ್ಟ್ ಪ್ರೈಸ್, ಅಟ್ರಾಕ್ಟಿವ್ ಎಕ್ಸ್ಚೇಂಜ್ ಆಫರ್, ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟ್. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಸುದ್ದಿ ಸಮಾಚಾರ ಓದಿಯಂಡುಳ್ಳು ಕಣ್ಣ ಚಂಡ ಜಾಗೃತಿ ಭೀಮಯ್ಯ. ದೇಶದ ಶಾಂತಿ ಕಾನೂನು ಸುವ್ಯವಸ್ಥೆ ಕಾತುವ ಪಿಂಜನಂಗಳ ರಕ್ಷಣೆ ಮಾಡುವ ಸಮಯತ್ ಪ್ರಾಣ ಕಳಂದಂಡ ಪೊಲೀಸ್ ಹುತಾತ್ಮಂಗಕ್ಕ ಮಡಿಕೇರಿ ಜಿಲ್ಲಾ ಪೊಲೀಸ್ ಕವಾಯತ್ ಪರಂಬುಲ್ ನಿನಂದ್ ಪೊಲೀಸ್ ಹುತಾತ್ಮಂಗಡ ದಿನತ್ರ ಕಾರ್ಯಕ್ರಮದ ಶ್ರದ್ಧಾಂಜಲಿ ಉಪಚಟಿತ ತಕ್ಕ ಪರಂದ ಪ್ರಧಾನ ಜಿಲ್ಲಾ ಸೆಷನ್ ನ್ಯಾಯಾಧೀಶಗಳಾದ ಎಂ ರಂಗೇಶ್ ಅವು, ಕೊಡಗರ ಜನ ದೇಶ ಸೇವೆಯಲ್ಲಿ ಮೀನ್ಯತ್ತು ಉಂಡು ಜಿಲ್ಲೆರ ಜನಡ ಸಾಧನೆ ದೇಶಪ್ರೇಮ ದೇಶಭಕ್ತಿರ ಅಭಿಮಾನ ಅಯ್ಯಂಗ ಪುಟ್ಟುವಕ್ಕೆ ಬಂದಿದ್ದಿಪ್ಪ ಇದಂಗ ಚರಿತ್ರೆ ಸಾಕ್ಷಿ ಆಯಿತುಂಡಿಂದು ಅವು ಒಣ್ಣಚಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಚಿರ ಅಯ್ಯಪ್ಪ ಕೈಂಜಕಾಲ ಚಾಕರಿಲಿಪ್ಪಕಲೆ ಪ್ರಾಣ ಕಳಂದಂಡ ಪೊಲೀಸ್ ಅಧಿಕಾರಿಯ ಪಿನ್ನ ಪೊಲೀಸ್ ಒಡಪೆದ ಓದುಚಿ ಜಿಲ್ಲಾ ಸಶಸ್ತ್ರ ಪಡೆಲಿಂಜ ಕುಶಾಲ ತೋಪು ಪಾರಚಿಟ್ಟಿತು ಗೌರವ ಕಾಟಚಿ. ಚೆನ್ನೈರ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ಲಾಸಿಕಲ್ ತಮಿಳು ಸಂಸ್ಥೆಯ ಆದನೆಲು ಭಾರತದ ಭಾಷಾ ಸಂಪ್ರದಾಯದಲ್ಲಿ ಶಾಸ್ತ್ರೀಯ ತಮಿಳರ ಕೊಡುಗೆ ಮತ್ತು ಕೊಡವ ತಮಿಳು ಸಂಸ್ಕೃತಿಯ ತುಲನಾತ್ಮಕ ಅಧ್ಯಯನ ಅನ್ನುವ ದಂಡು ವಿಷಯ ತ್ರಮೀದ ವಿಚಾರ ಮಂಡನೆ ಕಾರ್ಯಕ್ರಮ ನಡೆದಿತು. ಈ ಕಾರ್ಯಕ್ರಮಕ್ಕೆ ಕೋಣಿಕೊಪ್ಪ ಕಾವೇರಿ ಕಾಲೇಜರ ಉಪನ್ಯಾಸಕಿ ಡಾಕ್ಟರ್ ಮುಲ್ಲೆಂಗಡ ರೇವತಿ ಪೂವಯ್ಯ ಕೊಡವ ಪಿನ್ನ ತಮಿಳು ಪಾಜರ ನಡುಲು ಭಾಷೆ ಪಿನ್ನ ಸಾಂಸ್ಕೃತಿಕ ಸೌಮ್ಯತ್ರ ಮೀದ ಅರಿವಿಕೆ ಕೊಡುತ್ತದೆ. ಇವು ತಮಿಳು ಪಾಜರ ಕವಿ ತಿರುವಳ್ಳುವರ್ ಐಂಡ ತಿರುಕುರಲ್ ಅನ್ನುವ ಕೃತಿನ ಕೊಡವ ಪಾಜೆಕ್ಕೆ ಭಾಷಾಂತರ ಮಾಡಿಯೆಂಡು ಉಂಡೆಂದು ಅರಂಜಿ ಬಂದಿತು. ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ಆರೋಗ್ಯ ಪಿನ್ನ ಕುಟುಂಬ ಕಲ್ಯಾಣ